ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಹಳೆಯ ಹುಲ್ಲು ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಧಾರವಾಡದ ರಾಯಾಪುರದೊಳಗೆ ಇರುವಂತಹ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ಘಟಕದ ನಿರ್ದೇಶಕರಾಗಿರುವ ಎಂ ದಿನೇಶ್ ಅವರು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಅವರು ದೂರವಾಣಿ ಮೂಲಕ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಹಂಚಿಕೊಳ್ಳೋರಿದ್ದಾರೆ. ಕಳೆದ 5 ವರ್ಷಗಳಿಂದ ಈ ಸಿರಿಧಾನ್ಯ ಘಟಕ ಕಾರ್ಯ ನಿರ್ವಹಿಸ್ತಾ ಇದೆ, ಯಾವ ರೀತಿ ರೈತರಿಗೆ, ಉತ್ಪಾದಕರಿಗೆ ಮತ್ತು ಎಂಟರ್ಪ್ರಿನೋರ್ಗೆ ಈ ಘಟಕ ಒಂದು ಮಾರ್ಗದರ್ಶನ ಮಾಡ್ತಾ ಇದೆ, ಮತ್ತು ಸಿರಿಧಾನ್ಯಗಳ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು ಅಥವಾ ಅದರ ಅಭಿವೃದ್ಧಿಯಾಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಪಾತ್ರ ಈ ಸಿರಿಧಾನ್ಯ ಘಟಕದ ವತಿಯಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಈ ವಿಷಯಗಳು ತಮಗೆ ಸ್ಫೂರ್ತಿ ನೀಡಬಹುದು ಮತ್ತು ಒಂದು ಹೊಸ ಭರವಸೆಯನ್ನು ತಾವು ಏನು ಸಿರಿಧಾನ್ಯಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂಥವರಿಗೆ ಈ ಒಂದು ಘಟಕದ ಕಾರ್ಯ ಸಹಕಾರಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ದಿನೇಶ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮುಖ್ಯವಾಗಿ ನಾವು ಈ ಒಂದು 20-25-30 ವರ್ಷದ ಹಿಂದೆ ಹೋದ್ರೆ ನಾವು ಬೆಳೆಯುವಂತ ಆಹಾರಕ್ಕೆ ಯಾರು ಕೂಡ ಕೆಮಿಕಲ್ ಹಾಕ್ತಿರ್ಲಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಿರ್ಲಿಲ್ಲ. ಬದಲಾಗಿ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಉದಾಹರಣೆಗೆ ಕೀಟ ಬರ್ತದೆ ಅಂತ ಹೇಳಿದ್ರೆ ಒಂದು ಬೂದಿಯೋ ಅರಿಶಿಣವೋ ಹಾಕುವಂತ ಕಾಲ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಕಳೆನಾಶಕಗಳನ್ನು ಇರ್ಬೋದು, ಕೀಟನಾಶಕಗಳನ್ನು ಸ್ಪ್ರೇ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಾವು ತಿನ್ನುವ ಆಹಾರದಲ್ಲಿ ವಿಷ ಬೆರೆಯುತ್ತಿದೆ ಹಾಗೂ ನಾವು ತಿನ್ನುವಂತ ಆಹಾರ ಪೌಷ್ಟಿಕತೆಯನ್ನು ಕಳೆದುಕೊಂಡಿದೆ. ಸೊ ಈಗ ಈ ಆಹಾರವನ್ನು ಬಳಸದೆ ಹೋದ್ರೆ ಒಂದಷ್ಟು ದೇಹಗಳು ರೋಗದ ಗೂಡಾಗ್ತಿದೆ. ದೇಹಗಳು ರೋಗದ ಗೂಡಾಗಬಾರ್ದು ಅಂತ ಹೇಳಿದ್ರೆ, ಈ ನ್ಯಾಚುರಲ್ ಆಗಿ ಬೆಳೆಯುವಂತ ಸಿರಿಧಾನ್ಯಕ್ಕೆ ಹೆಚ್ಚು ನೀರ್ ಬೇಡ, ಸಿರಿಧಾನ್ಯಕ್ಕೆ ರಾಸಾಯನಿಕ ಗೊಬ್ಬರ ಹಾಕುವಂತ ಅಗತ್ಯತೆಗಳು ಇರುವುದಿಲ್ಲ, ಸಿರಿಧಾನ್ಯಕ್ಕೆ ಕೀಟನಾಶಕವನ್ನು ಹಾಕುವಂತ ಅಗತ್ಯತೆಗೆ ಇರುವುದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂತ ಬೆಳೆ ಆಗಿರುವುದರಿಂದ, ಇದನ್ನು ನ್ಯಾಚುರಲ್ ಆಗಿ ಬೆಳೆಯುವುದರಿಂದ, ಇದರಲ್ಲಿ ಯಾವುದೇ ಕೆಮಿಕಲ್ಗಳು ಇಲ್ಲದಿರುವುದರಿಂದ ಮನುಷ್ಯನ ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮವಾದಂತ ಆಹಾರವಾಗಿದೆ. ಹಾಗಾಗಿ ರೈತರಲ್ಲಿ ಇದನ್ನು ಬೆಳೆಸಬೇಕು ಅಂತ ಹೇಳುವಂತ ಉದ್ದೇಶವನ್ನು ಇಟ್ಕೊಂಡು ಇದರಲ್ಲಿ ತಕ್ಕ ಮಟ್ಟಿನ ಯಶಸ್ವಿ ಆಗಿದ್ದೇವೆ. ಇನ್ನಷ್ಟು ರೈತರು ಇದನ್ನು ಒಲವು ತೋರಿದಾಗ, ಇನ್ನಷ್ಟು ರೈತರು ಈ ಬಗ್ಗೆ ಕಾಳಜಿ ವಹಿಸಿ ಉತ್ತಮ ಆರೋಗ್ಯಯುತವಾದಂತಹ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡುವಂತಹ ನಿಟ್ಟಿನಲ್ಲಿ ಈ ಕೃಷಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮುಂದೆ ಬಂದಾಗ ಖಂಡಿತವಾಗಿಯೂ ಸಿರಿಧಾನ್ಯ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕಿದೆ. ನಮ್ಮ ಮೂಲ ಆಹಾರವಾದಂತಹ ಸಿರಿಧಾನ್ಯ, ಇದು ಕಿರುಧಾನ್ಯ, ತೃಣಧಾನ್ಯ, ಈಗ ಸರ್ಕಾರ ಇವತ್ತು ಶ್ರೀ ಅನ್ನ ಅಂತ ಕರೆಯುತ್ತೆ, ಇಂಗ್ಲಿಷ್ ಅಲ್ಲಿ ಇದನ್ನು ಮಿಲೆಟ್ ಅಂತ ಕರೀತಾರೆ. ಸೊ ಇದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹಳ ಸಂತೋಷ ದಿನೇಶ್ ಅವರೇ, ಬಹಳ ಸುದೀರ್ಘವಾಗಿ ತಮ್ಮ 5 ವರ್ಷಗಳ ಅನುಭವವನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಬಹಳ ಸಂತೋಷ ಆಗ್ತದೆ, ಬಹಳ ಶ್ರಮ ವಹಿಸಿದೆ ಸಿರಿಧಾನ್ಯ ಸಂಸ್ಕರಣಾ ಮತ್ತು ಮೌಲ್ಯವರ್ಧನ ಘಟಕ ಇಲ್ಲಿ ತನ ಏನು ಕೆಲಸ ಮಾಡ್ಕೊಂಡು ಬಂದಿದೆ, ಬಹಳ ಹೆಮ್ಮೆ ಪಡುವಂತಹ ಒಂದು ವಿಷಯ. ಒಂದು ವಿಚಾರ ಏನು ದಿನೇಶ್ ಅವರೇ ಇಲ್ಲಿ ಅಂತಂದ್ರೆ, 5 ವರ್ಷಗಳ ಹಿಂದೆ ಸಿರಿಧಾನ್ಯಗಳ ಬಗ್ಗೆ ಅಷ್ಟು ಜಾಗೃತಿ ಇರಲಿಲ್ಲ, ಈಗಾದರೂ ಕೂಡ ಜಾಗೃತಿ ಕಡಿಮೆ, ಆದರೆ ಸರ್ಕಾರದ ಮಟ್ಟದೊಳಗೆ ಮತ್ತು ವಿಶ್ವಸಂಸ್ಥೆಯ ಮಟ್ಟದೊಳಗೆ ಇವತ್ತಿನ ದಿವಸ ಸಿರಿಧಾನ್ಯಗಳಿಗೆ ಯಾವ ರೀತಿಯಾದಂತಹ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆ, ಈಗ ಜನರಾಗಲಿ ಅಥವಾ ರೈತರಾಗಲಿ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ 5 ವರ್ಷಗಳ ಹಿಂದೆ ಅಥವಾ 10 ವರ್ಷಗಳ ಹಿಂದೆ ಇದೇ ಪರಿಸ್ಥಿತಿ ಇರಲಿಲ್ಲ. ಆ ಸಮಯದೊಳಗೆ ತಾವು ಇಂಥ ಒಂದು ಘಟಕವನ್ನ ಮಾಡಿ ನಮ್ಮ ಜನರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಯಾವ ರೀತಿ ಸ್ಥಾಪನೆ ಮಾಡಿದ್ರಿ, ಯಾವ ಒಂದು ಆಶಾಭಾವನೆಯಿಂದ ಇದನ್ನ ಶುರು ಮಾಡಿದ್ರಿ, ಯಾವ ರೀತಿಯಾದಂತಹ ಒಂದು ಸವಾಲಿನ ಜೊತೆಗೆ ತಾವು ಮುಂದುವರಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ರಿ, ಯಾವೆಲ್ಲ ಕನಸುಗಳು ಇದ್ದವು ಮತ್ತು ಯಾವ ರೀತಿಯಾದಂತಹ ಒಂದು ಪ್ರಗತಿ ಸಾಧ್ಯ ಆಗಬಹುದು ಈ ನಿಟ್ಟಿನೊಳಗೆ ಅನ್ನುವಂಥದ್ದು ಏನೆಲ್ಲ ಅನುಮಾನಗಳಿದ್ದು ಅಂತೀರಿ ಆ ಟೈಮ್ನೊಳಗೆ ನೀವು ಶುರು ಮಾಡುವಂತಹ ಸಂದರ್ಭದೊಳಗೆ? ಹೌದು, ಒಂದನೇದಾಗಿ ಏನು ಜಾಗೃತಿ ಇಲ್ಲದಂತ ಕಾಲ ಅವಾಗ. ಹೌದು, ಮಿಲೆಟ್ ಬಗ್ಗೆ ಆವಾಗ್ಲೇ ಒಂದು ಚಿಂತನೆ ಪೂಜ್ಯರಲ್ಲಿ ಬಂದಿತ್ತು. ಪೂಜ್ಯರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ಕೊಡಬೇಕು ಅಂತ ಹೇಳುವಂತ ಆಶಯ ಇರುತ್ತೆ. ಇವತ್ತು ಧರ್ಮಸಗಾಮ ಸ್ವಸಹಾಯ ಸಂಘಗಳ ಸಂಘಟನೆ ಇರ್ಬೋದು, ಇವತ್ತು ಮಹಿಳಾ ಸಬಲೀಕರಣದ ಸಂಘಟನೆ ಇರ್ಬೋದು, ಬ್ಯಾಂಕ್ ಅನ್ನು ಲಿಂಕೇಜ್ ಮಾಡುವಂತ SHGಗಳಿಗೆ ಲಿಂಕೇಜ್ ಮಾಡುವಂತದ್ದಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಿಸುವಂತಹ ಯೋಜನೆಗಳಿರ್ಬೋದು, ಕೆರೆ ನಿರ್ಮಾಣದ ಕೆಲಸಗಳಿರ್ಬೋದು, ವಾತ್ಸಲ್ಯ ಕಾರ್ಯಕ್ರಮ, ಇದು ಎಲ್ಲವೂ ಕೂಡ ಕಟ್ಟಕಡೆಯ ವ್ಯಕ್ತಿಗೆ ಉಪಯೋಗ ಆಗಬೇಕು ಅಂತ ಹೇಳುವಂತಹ ಉದ್ದೇಶವನ್ನು ಇಟ್ಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಇದು ಕೂಡ ಹಾಗೇನೆ, ಸಿರಿಧಾನ್ಯ ಕಾರ್ಯಕ್ರಮವು ಕೂಡ ಆ ಪೂಜ್ಯರಿಗೆ ಅಮ್ಮನವರಿಗೆ ಬಹಳ ದೊಡ್ಡ ಒಲವಿತ್ತು. ಅಮ್ಮನವರು ಈ ಸಿರಿಧಾನ್ಯ ಕಾರ್ಯಕ್ರಮವನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಸಿರಿಧಾನ್ಯವನ್ನು ತಾವು ಉಪಯೋಗ ಮಾಡ್ತಾರೆ. ಸೊ ಹಾಗಾಗಿ ಈ ಬಗ್ಗೆ ಅವರು ತುಂಬಾ ಜಾಗೃತಿಯನ್ನು ಕೊಡುವಂತ ಕೆಲಸವನ್ನು ಅಮ್ಮನವರು ಮಾಡ್ತಿದ್ದಾರೆ. ಸೊ ಹಾಗಾಗಿ ಸಂಸ್ಥೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಮ್ಮನವರು ಪ್ರೇರಣೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದಲ್ಲದೆ ಆ ಸಂದರ್ಭದಲ್ಲಿ ನಮ್ಗೆ ಈಗಾಗಲೇ ನಾನು ಹೇಳಿದ್ದೆ, ರೈತರಲ್ಲಿ ಕೂಡ ಏನು ಇದೊಂದು ರೀತಿಯ ದನಗಳಿಗೆ ಹುಲ್ಲು ಹಾಕುವಂತ ರೀತಿಯಲ್ಲಿ ಬೆಳೆಸ್ತಿದ್ರು. ಕೆಲವು ಕಡೆಯಲ್ಲಿ ಸಾವೆ ಇತ್ಯಾದಿಗಳನ್ನು ಬೆಳೀತಿದ್ರು, ಆದ್ರೆ ಅದನ್ನು ಹಾಳನ್ನು ಬಿಡಿಸುವಂತ ಕೆಲಸವನ್ನು ಮಾಡ್ತಿರ್ಲಿಲ್ಲ, ಬದಲಾಗಿ ಅದನ್ನು ಹಸುಗಳಿಗೆ ಹಾಕುವಂತ ಹುಲ್ಲಾಗಿ ಬೆಳೆಸ್ತಿದ್ರು. ಸೊ ಯಾವಾಗ ನಾವು ಅವರ ಹೊಲದಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳುವಾಗ ಸೊ ನಮ್ಗೆ ಅವರು ಕೊಡ್ಲಿಕ್ಕೆ ಸಿದ್ಧರಾದ್ರು, ಒಂದು ಯೋಗ್ಯ ಬೆಲೆ ಸಿಗ್ಲಿಕ್ಕೆ ಶುರು ಆಯ್ತು, ಹಾಗಾಗಿ ಬೆಳಿಲಿಕ್ಕೆ ಶುರು ಮಾಡಿದ್ರು. ಫಸ್ಟ್ಗೆ ನಮ್ಗೆ ಕಷ್ಟ ಇತ್ತು, ಅವ್ರಿಗೆ ಅರ್ಧ ಎಕರೆ ಬೆಳೆಸ್ಲಿಕ್ಕೆ ನಮ್ಗೆ ಕಷ್ಟ ಆಯ್ತು, ಈಗ ನಾವು ಅದು 5-10 ಎಕರೆ ಬೆಳೆಯುವಂತ ರೈತರು ನಮ್ಮಲ್ಲಿ ಇದ್ದಾರೆ. ದಿನೇಶ್ ಅವರೇ, ಈಗ ತಾವು ಹೇಳಿದ್ರಿ ಸುಮಾರು 900 ರೈತರು ಈಗ ಒಂದು ಪಡೆನೆ ಇದೆ ಸಿರಿಧಾನ್ಯಗಳ ಉತ್ಪಾದನೆ ಒಳಗೆ ಅವರು ತೊಡಗಿಕೊಂಡಿದ್ದಾರೆ ಅನ್ನುವಂತ ಮಾತನ್ನ ತಾವು ಹೇಳ್ತಾ ಇದ್ದೀರಿ, ಬಹಳ ಸಂತೋಷದ ವಿಷಯ. ಈ 900 ರೈತರಲ್ಲದೆ ಈ ಒಂದು ಸಂಸ್ಥೆಯ ಪ್ರಭಾವದಿಂದಾಗಿ ಉಳಿದಂತಹ ರೈತರ ಮೇಲೆ ಕೂಡ ಇದು ಸಾಕಷ್ಟು ಪರಿಣಾಮ ಬೀರಲಿಕ್ಕೂ ಸಾಧ್ಯ ಇದೆ. ಯಾವ ರೀತಿಯಾಗಿ ಸಿರಿಧಾನ್ಯಗಳ ಉತ್ಪಾದನೆ ಸುಮಾರು 5-6 ವರ್ಷಗಳ ಹಿಂದೆ ಇತ್ತು, ಮತ್ತೆ ಈಗಿನ ದಿನಗಳಲ್ಲಿ ಆ ಉತ್ಪಾದನೆ ಒಳಗೆ ಏನೆಲ್ಲ ಬದಲಾವಣೆಗಳಾಗ್ಯಾವ ಅಥವಾ ಏನೆಲ್ಲ ಪ್ರಗತಿ ಆಗಿದೆ ಅನ್ನೋದ್ರ ಬಗ್ಗೆ ತಾವೇನಾದ್ರೂ ವಿಚಾರ ಮಾಡಿದ್ದೀರಿ ಅಥವಾ ತಮ್ಮ ಅನುಭವಕ್ಕೆ ಬಂದಿದೆಯಾ? ಇಲ್ಲ, ಈಗ ಪ್ರಥಮದಲ್ಲಿ ನಾವು ಕಳೆದ ವರ್ಷದ ಒಂದು ಅಂಕಿಅಂಶ ತಗೊಂಡ್ರೆ ನಾವೊಂದು ಸುಮಾರು 500 ಟನ್ ಅಷ್ಟು ಮಿಲೆಟ್ಸ್ ಅನ್ನು ನಾವು ರೈತರಿಂದ ತಗೊಂಡಿದ್ವಿ. ಈ ವರ್ಷ 2022-23 ಅಲ್ಲಿ ನಾವು 1,000 ಟನ್ ಮಿಲೆಟ್ಸ್ ಅನ್ನು ರೈತರಿಂದ ನಾವು ತಗೊಂಡಿದೀವಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ, ಸಿರಿಧಾನ್ಯ ಬೆಳೆಸುವುದರಲ್ಲಿ ಕೂಡ ಗ್ರೋತ್ ಆಗಿದೆ, ಉತ್ಪಾದನೆ ಹೆಚ್ಚಾಗಿದೆ, ರೈತರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಬೆಳೆಯುವರು. ಹೌದು ಹೌದು, ಮತ್ತೆ ಸರ್ಕಾರ ಕೂಡ ಒಂದು ಒಳ್ಳೆ ಸಪೋರ್ಟ್ ಮಾಡ್ತಿದೆ. ಉದಾಹರಣೆಗೆ ಹೇಳುದಾದ್ರೆ ಅವರಿಗೆ ಒಂದು ಹಿಂದೆ 10,000 ರೂಪಾಯಿ ಅಷ್ಟು ಅವರಿಗೆ ಸಹಾಯಧನ ಕೊಡ್ತಿದ್ರು. ಸೊ ಹಾಗಾಗಿ ಅದು ಕೂಡ ಉಪಯೋಗ ಆಗಿದೆ, ಮತ್ತೆ ಅದು ಕಡಿಮೆ ಖರ್ಚಿನ ಬೆಳೆ ಆಗಿರೋದ್ರಿಂದ ಹೆಚ್ಚು ಕೆಲಸ ಇಲ್ಲದಿರುವುದನ್ನು ಸ್ವಲ್ಪ ಕಳೆ ತೆಗೆಯುವಂತ ಕೆಲಸವನ್ನು ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಯೋಗ್ಯ ಬೆಳೆ ಬರ್ತದೆ. ಹಾಗಾಗಿ ಈಗ ರೈತರು ಇದನ್ನು ಬೆಳಿಲಿಕ್ಕೆ ಮುಂದೆ ಬರ್ತಿದ್ದಾರೆ. ಈಗ ರೈತರಿಗೆ ತಾವು ಯಾವ ರೀತಿಯಾದಂತಹ ಬೆಲೆಯನ್ನು ಕೊಡ್ತಾ ಇದ್ದೀರಿ? ಉದಾಹರಣೆಗೆ ಹೇಳುದಾದ್ರೆ ನಾವೀಗ ಸಾವೆ ಸುಮಾರು 4-4.5 ಸಾವಿರದಷ್ಟು ಸಾವಿಗೆ ಇದೆ. ಅವ್ರಿಗೆ ಒಂದು ಕ್ವಿಂಟಾಲ್ಗೆ 4-4.5 ಸಾವಿರದಷ್ಟು ಸಾವಿಗೆ ಇದೆ. ನವಣೆ ತಗೊಳ್ಳೋದಾದ್ರೂ ಸುಮಾರು 3.5 ಸಾವಿರದಷ್ಟು ನವಣೆಗೆ ಸಿಗ್ತದೆ. ನವಣೆಗೆ ಈಗ ಸ್ವಲ್ಪ ಈಗ ಪ್ರೆಸೆಂಟ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ 3.5 ಸಾವಿರದಷ್ಟು ಇದೆ. ಕೊರಲೆಯಲ್ಲಿ ಈಗ 5,000ದಷ್ಟು ಬಂದಿದೆ ಮಾರ್ಕೆಟ್ ಅಲ್ಲಿ. ಈಗ ದಿನೇಶ್ ಅವರೇ, ಉತ್ಪಾದನೆ ಇನ್ನೂ ಹೆಚ್ಚಾಗುವಂತಹ ಒಂದು ಸಂದರ್ಭವನ್ನು ನಾವು ಎದುರು ನೋಡ್ತಾ ಇರ್ಬೋದು. ಯಾಕಪ್ಪ ಅಂತಂದ್ರೆ ಇನ್ನೂ ಸಾಕಷ್ಟು ಜನರಿಗೆ, ಗ್ರಾಹಕರಿಗೆ ನಾವು ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಮತ್ತು ಈಗಿರುವಂತಹ ಒಂದು ಆಹಾರ ಪದ್ಧತಿಯನ್ನು ನಾವು ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಬದಲಾವಣೆ ಆಗುವುದನ್ನು ನೋಡಬಹುದು ಅಂತ ಅನ್ನಿಸ್ತದೆ. ನಾವು ಯಾವ ರೀತಿ ಈಗ ಅಕ್ಕಿಯನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಎಲ್ಲರ ತಟ್ಟೆಗಳಲ್ಲಿ ನವಣೆ ಸಾವಿ ಅಕ್ಕಿ ಅನ್ನುವಂಥದ್ದನ್ನೇ ನೋಡುವಂಥ ಒಂದು ಕಾಲಗಳ ದೂರ ಇಲ್ಲ ಅಂಥೇಳಿ ಅನ್ನುವಂಥ ಮಾತು ನಾವು ಈ ಸಂದರ್ಭದೊಳಗೆ ಒಂದು ಆ ಬಗ್ಗೆ ಆಶಾಭಾವನೆಯನ್ನು ಹೊಂದಬಹುದು ಅಂತ ಅನ್ನಿಸ್ತದೆ. ಇಂಥ ಒಂದು ಸನ್ನಿವೇಶದೊಳಗೆ ಉತ್ಪಾದನೆ ಇನ್ನೂ ಹೆಚ್ಚಾಗಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಘಟಕದ ವತಿಯಿಂದ ಹಾಕ್ಕೊಳ್ಬಹುದು, ಅಥವಾ ಸಾಮೂಹಿಕವಾಗಿ ನಾವು ರೈತರ ಮನವೊಲಿಸಿ ಇನ್ನೂ ಹೆಚ್ಚಿನ ರೈತರು ಏನು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅವರೂ ಕೂಡ ಸಿರಿಧಾನ್ಯ, ಒಂದು ಸಿರಿಧಾನ್ಯ ಬೆಳೀಲೇಬೇಕು ಅನ್ನುವಂಥದ್ದು ಏನಾದರೂ ವಿಚಾರ ರೈತರಿಗೆ ತಲುಪಿಸುವಂತಹ ಒಂದು ನಿಟ್ಟಿನೊಳಗೆ ಕೆಲಸ ಆಗ್ತಾ ಇದೇನೋ ಹೆಂಗಂತ? ಹೌದು ಹೌದು, ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಇಡೀ ರಾಜ್ಯಾದ್ಯಂತ ಕೃಷಿ ಅಧಿಕಾರಿಗಳ ವಿಭಾಗ ಅಂತ ಇದೆ, ಕೃಷಿ ಪ್ರಾದೇಶಿಕ ನಿರ್ದೇಶನಾಲಯ ಅಂತ ಇದೆ. ಸೊ ಈ ವಿಭಾಗದ ಮುಖೇನ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದೆಯೋ ಅಂತ ಏರಿಯಾಗಳನ್ನು ಗುರುತಿಸಿ ಅಲ್ಲಿ ತರಬೇತಿಗಳನ್ನು ಆಯೋಜನೆ ಮಾಡಿ ಸಿರಿಧಾನ್ಯವನ್ನು ಬೆಳೆಸುವ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸಿರಿಧಾನ್ಯವನ್ನು ಬೆಳೆಸುವಂತಹ ಪ್ರಕ್ರಿಯೆಗೆ 2023-24 ಯೋಜನೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತ ಆಗ್ತಿದೆ ಅಂತ ಹೇಳುವುದನ್ನು ಗಮನಕ್ಕೆ ತರ್ತಿದ್ದೀನಿ. ಅಡ್ಡಿಯಿಲ್ಲ, ಒಳ್ಳೆ ವಿಚಾರವನ್ನು ತಾವು ಹೇಳಿದ್ರಿ. ದಿನೇಶ್ ಅವರೇ, ಒಂದು ನಾವು ನೋಡ್ತಾ ಇದ್ದೀವಿ ಈಗ ಒಳ್ಳೆ ರೈತರಿಗೆ, ಪ್ರಗತಿಪರ ರೈತರಿಗೆ ಸರ್ಕಾರ ಒಂದು ಪುರಸ್ಕಾರ ನೀಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕೃಷಿ ಪಂಡಿತ ಪ್ರಶಸ್ತಿ ಇರ್ಬೋದು, ಅಥವಾ ಹೆಚ್ಚಿನ ಉತ್ಪಾದನೆ ಮಾಡಿದ್ದಕ್ಕೆ ಅವರಿಗೆ ರಾಜ್ಯ ಮಟ್ಟದ, ಆಮೇಲೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ರೈತರಿಗೆ ಒಂದು ಪ್ರೋತ್ಸಾಹ ನೀಡುವಂತಹ ಒಂದು ನಿಟ್ಟಿನೊಳಗೆ ಸಿರಿಧಾನ್ಯ ಬೆಳೆಯಲ್ಲಿ ಸಾಧನೆ ಮಾಡಿದಂತಹ ರೈತರಿಗೆ ಮಾತ್ರ ಕೆಲವು ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ನೀಡಿ ಗೌರವಿಸುವಂತಹ ಒಂದು ನಿಟ್ಟಿನೊಳಗೆ ಏನಾದರೂ ವಿಚಾರಗಳು ಇವೆ ಹೆಂಗಂತೀರಿ? ಇದುವರೆಗೆ ಯೋಚನೆಯಲ್ಲಿ ಇಲ್ಲ. ಬಟ್ ಇದು ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿದ್ರೆ ಬಹಳ ಒಳ್ಳೇದು, ಯಾಕಂತೇಳಿ ಸರ್ಕಾರದ ನಿಟ್ಟಿನಲ್ಲಿ ಗಮನ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಈಗ ತಮ್ಮಲ್ಲಿ ಎಷ್ಟೆಲ್ಲ ಉತ್ಪಾದನೆಗಳನ್ನು ಮಾಡ್ತಾ ಇದ್ರೆ ಪ್ರಾಡಕ್ಟ್ಸ್, ಈಗ ಸಿರಿಧಾನ್ಯಗಳಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನ ತಾವು ಹೇಳಿದ್ರಿ, ದೋಸೆ ಹೇಳಿದ್ರಿ, ಇಡ್ಲಿ ಹೇಳಿದ್ರಿ, ಉಪ್ಪಿಟ್ಟು ಹೇಳಿದ್ರಿ, ಕುಕೀಸ್ ಹೇಳಿದ್ರಿ, ಈ ತರ ಎಷ್ಟೆಲ್ಲ ಉತ್ಪಾದನೆಗಳು ತಮ್ಮಿಂದ ಆಗ್ತಾ ಇದ್ದಾವೆ? ಈಗ 40 ಬಗೆಯ ಪ್ರಾಡಕ್ಟ್ ಇದೆ ಸರ್, 40 ಬಗೆಯ ಪ್ರಾಡಕ್ಟ್ ಗಳನ್ನು ಮಾಡಿದೀವಿ. ಸೊ ಇದಕ್ಕೆ ಮಾರ್ಕೆಟಿಂಗ್ ಚೈನ್ ಕೂಡ ಮಾಡಿದೀವಿ. ಕರ್ನಾಟಕ ರಾಜ್ಯಾದ್ಯಂತ ನಾವು ಸೂಪರ್ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ಗಳು ರಿಟೇಲ್ ಶಾಪ್ ಗಳಿಗೆ ಒದಗಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹೌದು, ಸೊ ಇಡೀ ಕರ್ನಾಟಕದಾದ್ಯಂತ ನಮ್ಮ ನೆಟ್ವರ್ಕ್ ಆಗಿದೆ ಈಗಾಗಲೇ. ಅದಲ್ಲದೆ ನಮ್ದು 25 ವರ್ಷದ ಹಳೆಯ ಕಂಪನಿ ಶ್ರೀ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆ ಅಂತ ಹೇಳುವಂತದ್ದು ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಮಾಡಿದಂತ ಒಂದು ಕಂಪನಿ. ಈ ಕಂಪನಿಯಲ್ಲಿ ಸುಮಾರು 150 ಮಿಕ್ಕಿದ ಪ್ರಾಡಕ್ಟ್ಗಳು, ಉತ್ಪನ್ನಗಳು ಮಹಿಳೆಯರೇ ತಯಾರಿಕೆ ಮಾಡುವಂತ ಉತ್ಪನ್ನಗಳಿದೆ. ಸೊ ಈ ಸಿರಿ ಸಂಸ್ಥೆಯ ಮುಖೇನ ಕೂಡ ಮಾರ್ಕೆಟಿಂಗ್ ಚೈನ್ ಅನ್ನು ವೃದ್ಧಿ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಈಗ ತಾವು FPOಗಳು ಸಹಿತ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, 3 FPOಗಳ ಬಗ್ಗೆ ಕೂಡ ತಾವು ಹೇಳಿದ್ರಿ. ಹೌದು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇನ್ನೂ ಹೆಚ್ಚಿನ FPOಗಳನ್ನ ಈ ಒಂದು ಕಾರ್ಯದೊಳಗೆ ನಿಯೋಜಿಸಿಕೊಳ್ಬಹುದು ಅಂತೀರಿ? ಅದೇ, ಒಂದು ಈಗ ಇದ್ದ FPOದಲ್ಲಿ ಒಂದಷ್ಟು ರೈತರನ್ನು ಇನ್ನಷ್ಟು ಸಿರಿಧಾನ್ಯ ಬೆಳೆಸಲಿಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತೀವಿ. ಅಂದ್ರೆ ಬೇರೆ ಬೇರೆ ಕಡೆಯಲ್ಲಿ ಮಾಡೋದಕ್ಕಿಂತಲೂ ಇದನ್ನೇ ಸ್ಟ್ರೆಂಥನ್ ಮಾಡಿದ್ದಾರೆ, ನಮ್ಗೆ ಗಮನ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಈ ರೈತರು ಬೆಳೆಯುವುದನ್ನು ನೋಡಿ ಮತ್ತೊಂದು ರೈತರು ಕಲಿತಾರೆ. ಸೊ ಹಾಗಾಗಿ ಈ FPOನ್ನೇ ಸ್ಟ್ರೆಂಥನ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಸಿರಿಧಾನ್ಯದಲ್ಲಿ ಹೇಳುವುದಾದ್ರೆ ಒಂದಷ್ಟು ಉದ್ಯೋಗ ಅವಕಾಶಗಳು ಇವತ್ತಿನ ದಿನಮಾನದಲ್ಲಿ ಇದೆ. ಈಗ ಏನು ಅಕ್ಕಿಯಿಂದ, ಗೋಧಿಯಿಂದ ಇತ್ಯಾದಿಗಳಿಂದ ಏನು ಉತ್ಪನ್ನಗಳನ್ನು, ಸ್ವ ಉದ್ಯೋಗಗಳನ್ನು ಯಾರೆಲ್ಲ ಮಾಡ್ತಾರೋ ಅಂತವರು ಖಂಡಿತವಾಗಿಯೂ ಸಿರಿಧಾನ್ಯದಿಂದ ಒಂದಷ್ಟು ಉತ್ಪನ್ನಗಳನ್ನು ಮಾಡಿ ಉತ್ಪಾದನೆ ಮಾಡಿ ಇದು ಸೊಸೈಟಿಗೆ ಕೊಟ್ರೆ ಖಂಡಿತವಾಗಿಯೂ ಅವರು ಲಾಭದಾಯಕವಾದಂತ ಉದ್ಯೋಗವನ್ನು ಮಾಡಬಹುದು, ಸ್ವ ಉದ್ಯೋಗವನ್ನು ಮಾಡಬಹುದು ಅಂತ ಈ ಮೂಲಕ ತಿಳಿಸಬಹುದಾಗಿದೆ. ಈಗ ಸಾಕಷ್ಟು ತಿಂಡಿ ತಿನಿಸುಗಳನ್ನ ನಾವು ಸಿರಿಧಾನ್ಯದಿಂದ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಇಲ್ಲಿ ತಮಗೇನಾದ್ರೂ ಅನುಭವ ಇದೆನಾ? ಏನಪ್ಪಾ ಅಂತಂದ್ರೆ, ಈಗ ಸಾಮಾನ್ಯವಾಗಿ ನಾವು ಏನ್ ನೋಡ್ತಾ ಇದ್ದೀವಿ ತಿಂಡಿ ತಿನಿಸುಗಳು, ಅವನ್ನ ಬಿಟ್ಟು ಬೇರೆ ಹೊಸ ಹೊಸ ತಿಂಡಿ ತಿನಿಸುಗಳನ್ನ ಮಾಡುವಂತವ್ರು ಅಂತ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೋ ಹೆಂಗ ಅಂತ ಹೇಳಿ. ಖಂಡಿತ, ಅಂದ್ರೆ ಸಿರಿಧಾನ್ಯದಲ್ಲಿ ಎಲ್ಲ ಆಹಾರವನ್ನು ಮಾಡಬಹುದು, ಆಗುದಿಲ್ಲ ಅಂತಿಲ್ಲ, ಎಲ್ಲ ಆಹಾರವನ್ನು ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಮಾಮೂಲಿ ನಾವು ಅಕ್ಕಿಯಿಂದ ಗೋಧಿಯಿಂದ ಮಾಡುವುದಕ್ಕೂ ಸಿರಿಧಾನ್ಯದಿಂದ ಮಾಡುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ಸ್ವಲ್ಪ ಕಲ್ತ್ಕೊಂಡು ಮಾಡಿದ್ರೆ ಆಗ್ತದೆ ಮಾಡಬಹುದಾಗಿದೆ. ಒಂದು ನಾನು ತಮಗೆ ಪ್ರಶ್ನೆ ಏನ್ ಕೇಳೋದಪ್ಪ ಅಂತಂದ್ರೆ, ಈಗ ಸಾಕಷ್ಟು ಉತ್ಪನ್ನಗಳು ಆಗ್ತಾ ಇದ್ದಾವೆ ಸಿರಿಧಾನ್ಯಗಳಿಂದಾಗಿ, ನಮ್ಮಲ್ಲಿ ಸಾಕಷ್ಟು ವಿದ್ಯಾನಿಲಯಗಳಿದ್ದಾವೆ, ಹಾಸ್ಟೆಲ್ಗಳಿದ್ದಾವೆ, ಅದು ಪ್ರೈವೇಟ್ ಇರಬಹುದು, ಸರ್ಕಾರಿ ಹಾಸ್ಟೆಲ್ಗಳಿರಬಹುದು, ಇಂಥ ಹಾಸ್ಟೆಲ್ಗಳಲ್ಲಿ ಏನು ಮೆಸ್ ಇರ್ತದೆ, ಸಾಮಾನ್ಯವಾಗಿ ನಾವು ಚಪಾತಿ, ಅಕ್ಕಿ, ಅನ್ನ ಇದನ್ನೇ ನೋಡ್ತಾ ಇದ್ದೀವಿ, ರೊಟ್ಟಿ, ಬಹಳ ಖಾನಾವಳಿಗಳಲ್ಲಿ ರೊಟ್ಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ, ಒಂದು ಹೊತ್ತು ರೊಟ್ಟಿ ಅಥವಾ ನಮಗೆ ಬೇಕಾದಂತೆ ರೊಟ್ಟಿಯನ್ನು ಕೂಡ ನಾವು ಬಳಸಬಹುದು. ಹೌದು, ಈಗ ಈ ಸಿರಿಧಾನ್ಯಗಳಿಂದನೇ ತಯಾರಾದಂತಹ ರೊಟ್ಟಿ ಇರಬಹುದು, ಅನ್ನ ಇರಬಹುದು, ಇವನ್ನೇ ನಮ್ಮ ತಾಟಿನೊಳಗೆ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಅದ ಅಂತೀರಿ ಇನ್ನು ಕೆಲವೇ ವರ್ಷಗಳಲ್ಲಿ? ಖಂಡಿತ ಆಗುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳನ್ನು ಮಾಡ್ತಿದೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಜಾಗೃತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರ್ಕಾರ ಈ ಕಾಲೇಜ್ಗಳಲ್ಲಿ ಇರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಅನ್ನದ ತಟ್ಟೆಯಲ್ಲಿ ಖಂಡಿತವಾಗಿ ಸಿರಿಧಾನ್ಯ ಬರುವಂತ ದಿನಗಳು ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿಸಬಹುದಾಗಿದೆ. ಒಂದು ನಾನು ಹೇಳೋದಾದ್ರೆ ಉದ್ಯೋಗ ಅವಕಾಶಗಳು, ನಮ್ಮಲ್ಲೀಗ ಈ ಸಿರಿ ಮಿಲೆಟ್ ಅಲ್ಲಿ ಒಂದಷ್ಟು ಉದ್ಯೋಗ ಅವಕಾಶ ಇದೆ. ಉದಾಹರಣೆಗೆ ಯಾರಾದ್ರೂ ಒಂದು ಸಿರಿ ಮಿಲೆಟ್ ಹೌಸ್ ಮಾಡ್ತಾರಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿ ಯೋಜನೆ ಇದಕ್ಕೆ ಬ್ರ್ಯಾಂಡ್ ಕೊಡುವಂತ ಕೆಲಸವನ್ನು ಮಾಡುತ್ತೆ, ಹಾಗೆ ಉತ್ಪನ್ನವನ್ನು ಮಾಡುವಂತ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ಸ್ವಸಹಾಯ ಸಂಘದ ಮಹಿಳೆಯರು ಇಲ್ಲ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಹೇಳಿ ಇದ್ದವರು ಖಂಡಿತವಾಗಿಯೂ ಶ್ರೀ ಧರ್ಮಸ್ಥಳ ಮಿಲೆಟ್ ಹೌಸ್ ಅನ್ನು ಮಾಡಬಹುದಾಗಿದೆ. ಒಂದು ಎರಡನೇದ್ದು ಈಗ ಈ ಸಿರಿಧಾನ್ಯದ ಕೆಫೆಗಳನ್ನು ಮಾಡಬಹುದು. ಉದಾಹರಣೆಗೆ ಸಿರಿಧಾನ್ಯದೇ ಅನ್ನ, ಸಿರಿಧಾನ್ಯದ ಹೆಲ್ತ್ ಡ್ರಿಂಕ್ ಗಳನ್ನು ಮಾಡಿಕೊಡುವುದರ ಮುಖೇನ ಸಿರಿಧಾನ್ಯದ ಕೆಫೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಎರಡು, ಮೂರನೇದ್ದು ಸಿರಿಧಾನ್ಯದ ಬೇಕರಿಯನ್ನು, ಈ ಒಂದು ಸ್ವಸಹಾಯ ಸಂಘವೇ ಸೇರಿ ಒಂದು ಬೇಕರಿ ನಾವು ಒಂದು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಬೇಕರಿಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶಗಳು ಇದೆ, ಸಿರಿಧಾನ್ಯದ ಬೇಕರಿಯನ್ನು ಮಾಡಬಹುದಾಗಿದೆ. ಇದಲ್ಲದೆ ಸಿರಿಧಾನ್ಯವನ್ನು ಒಂದು ಮಿಲೆಟ್ ಗೈಡ್ ಟೈಪ್, ಉದಾಹರಣೆಗೆ ಹೇಳುದಾದ್ರೆ ಒಂದು ಮನೆಯಲ್ಲೇ ಇಟ್ಕೊಂಡು ತನ್ನ ಹತ್ತಿರದ ಮನೆಗಳಿಗೆ ಸಿರಿಧಾನ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಸಿರಿಧಾನ್ಯದ ಉತ್ಪನ್ನಗಳನ್ನು ತಲುಪಿಸಿದ್ರೆ ಅವರಿಗೆ ಒಂದು 20-25% ಕಮಿಷನ್ ರೂಪದಲ್ಲಿ ಮಿಲೆಟ್ ಗೈಡ್ ರೂಪದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 3-4 ಉದ್ದೇಶಗಳಲ್ಲಿ ಈ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಕೂಡ ಈ ಸಿರಿಧಾನ್ಯ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅಂದ್ರೆ ಒಳ್ಳೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವಂತಹ ಒಂದು ಎಲ್ಲಾ ಅವಕಾಶಗಳು ಇಲ್ಲಿ ಅದಾವ ಅಂತ ಹೇಳಿ ತಾವು ಹೇಳ್ತೀರಾ? ಹೌದು ಹೌದು ಹೌದು. ಮುಖ್ಯವಾಗಿ ಏನಾಗಿದೆ ಅಂದ್ರೆ ಈ ಮಿಲೆಟ್ ಗೈಡ್ ನ ಕಾನ್ಸೆಪ್ಟ್ ನ ಉದ್ದೇಶವಿಷ್ಟೇ, ಈಗ ಈ ಮಧುಮೇಹಿಗಳಿಗೆ ಸಿರಿಧಾನ್ಯ ಬಳಕೆ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ 1 ತಿಂಗಳಲ್ಲಿ ಅವ್ರಿಗೆ ನಿಯಂತ್ರಣ ಬರ್ತದೆ. ಬಟ್ ಇದನ್ನು ಸರಿಯಾಗಿ ಹೇಳುವವರಿಲ್ಲ, ಮತ್ತೆ ಹೇಗೆ ಅದನ್ನ ಅನ್ನ ಮಾಡ್ಬೇಕು, ಸಣ್ಣ ಜಾಗೃತಿ, ಅದು ಒಂದು 5 ನಿಮಿಷದ ಮಾಹಿತಿ ಅಷ್ಟೇ, ಅದನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಸಾಕು. ಅಷ್ಟು ಹೇಳುವವರು ಇಲ್ಲದಿರುವುದರಿಂದ ಈ ಕನೆಕ್ಷನ್ ಕೊರತೆ ಇದೆ. ಈ ಕನೆಕ್ಷನ್ ಅನ್ನು ಸ್ವಲ್ಪ ಮಾಡಿದ್ರೆ ಖಂಡಿತವಾಗಿಯೂ ಈ ಪಂಚರತ್ನ ಧಾನ್ಯವನ್ನು ಮಧುಮೇಹದವರಿಗೆ, ಇಡೀ ರಾಜ್ಯದಲ್ಲಿರುವ ಎಲ್ಲಾ ಮಧುಮೇಹಿಗಳಿಗೆ ಪಂಚರತ್ನ ಧಾನ್ಯವನ್ನು 1 ತಿಂಗಳು ಕೋರ್ಸ್ ಮಾಡಿದ್ರೆ ನಿಯಂತ್ರಣಕ್ಕೆ ಬರುತ್ತೆ. ಕ್ರಮೇಣ ಅವರು ದಿನದಲ್ಲಿ 1-2 ಹೊತ್ತು ಈ ಸಿರಿಧಾನ್ಯದ ಊಟವನ್ನು ಮಾಡ್ತಾ ಇದ್ರೆ ಅವರ ಶುಗರ್ ಎನಿ ಟೈಮ್ ನಿಯಂತ್ರಣದಲ್ಲಿ ಇರ್ತದೆ. ಅವರು ಮಾತ್ರೆ ತಗೊಳ್ಳುವಂಥದ್ದು, ಇಂಜೆಕ್ಷನ್ ಇತ್ಯಾದಿಗಳಿಂದ ಹೊರಬರಬಹುದಾಗಿದೆ. ಬಹಳ ಖುಷಿ ಅನಿಸ್ತದೆ ದಿನೇಶ್ ಅವರೇ, ತಾವು ಫುಡ್ ಕೋರ್ಸ್ ಗಳನ್ನ ಕೂಡ ತಾವು ಮಾಡಿದ್ದೀರಿ, ಡಯಾಬಿಟಿಸ್ ಸಲುವಾಗಿರ್ಬಹುದು ಅಥವಾ ಒಬೆಸಿಟಿ ಸಲುವಾಗಿರ್ಬಹುದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಲುವಾಗಿರ್ಬಹುದು, ಇದು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಾವು ಅನುಷ್ಠಾನಕ್ಕೆ ತಂದಿದ್ದೀರಿ, ಬಹಳ ಸಂತೋಷದ ವಿಷಯ. ಈಗ ಇಂಥ ಏನು ಫುಡ್ ಕೋರ್ಸ್ ಇರಬಹುದು ಅಥವಾ ತಿನಿಸುಗಳಿರಬಹುದು, ಇವುಗಳ ಬಗ್ಗೆ ಗ್ರಾಹಕರ ಒಂದು ಸ್ಪಂದನ ಯಾವ ರೀತಿ ಇದೆ ಅಂತೀರಿ? ಒಂದಿಟ್ಟು ಅದೇ ನಾನು ಹೇಳಿದ ಹಾಗೆ ಇನ್ನು ಕೂಡ ಜಾಗೃತಿ. ಈಗ ನಮ್ಮಲ್ಲಿ ನಾವು ಅಮೆಝಾನ್ ಅಲ್ಲಿ ಹಾಕಿದೀವಿ ಇದನ್ನು, ಇದಕ್ಕೆ ಆರ್ಡರ್ಗಳು ಬರ್ತದೆ, ಇಲ್ಲದೆ ಎನ್ಕ್ವೈರಿಗಳು ಬರ್ತದೆ. ಸೊ ಅವರಿಗೆ ಇದನ್ನು ಹೇಗೆ ತಗೊಳ್ಬೇಕು, ಹೇಗೆ ಮಾಡ್ಬೇಕು ಅಂತ ಹೇಳುವಂತ ಮಾಹಿತಿಯನ್ನು ಕೊಡ್ಬೇಕಾಗ್ತದೆ. ಮಾಮೂಲಿ ಬೇರೆ ಯಾವುದೇ ಆಹಾರ ಆದ್ರೆ ಅಷ್ಟು ಜಾಗೃತಿ ಬೇಕಾಗಿಲ್ಲ, ಆದ್ರೆ ಸಿರಿಧಾನ್ಯದ ಆಹಾರ ಆದ್ರೆ ಅವರಿಗೆ ಒಂದಷ್ಟು ಮಾಹಿತಿ ಕೊಟ್ಟೆ ಇದನ್ನು ತಿನ್ಲಿಕ್ಕೆ ಹೇಳ್ಬೇಕಾಗ್ತದೆ, ಯೂಸ್ ಮಾಡುವುದಂತ ಮೆಥಡ್ ಅನ್ನು ಹೇಳ್ಬೇಕಾಗ್ತದೆ. ಒಳ್ಳೇದು ದಿನೇಶ್ ಅವರೇ, ಸಾಕಷ್ಟು ವಿಚಾರಗಳನ್ನ ತಾವು ನಮ್ಮ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ, ವಿಶೇಷವಾಗಿ ಯುವ ರೈತರ ಜೊತೆಗೆ. ಯಾರಾದರೂ ತಮ್ಮ ಜೊತೆಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಥವಾ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಖಂಡಿತವಾಗಿ ಸರ್, 9448548678. ಆತ್ಮೀಯರೇ, ಎಂ ದಿನೇಶ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448548678 ಈ ನಂಬರ್ನ ಸಂಪರ್ಕ ಮಾಡಿ ಯಾವ ರೀತಿ ಸಿರಿಧಾನ್ಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನಾ ಘಟಕ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶಯದೊಳಗೆ ಕೆಲಸ ಮಾಡ್ತಾ ಬಂದಿದೆ, ಮುಂದಿನ ದಿನಗಳಲ್ಲಿ ಅವರ ಕನಸುಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ಹಿಡ್ಕೊಂಡು ಯಾವ ರೀತಿ ನಾವು ಆಸಕ್ತರು, ರೈತರು, ಉದ್ಯೋಗಾಕಾಂಕ್ಷಿಗಳು, ಎಂಟರ್ಪ್ರಿನರ್ಸ್ ಈ ಸಂಸ್ಥೆಯ ಜೊತೆಗೆ ನಾವು ಒಂದು ಸಹಯೋಗವನ್ನು ಹೊಂದಬಹುದು, ಅದರ ಮೂಲಕವಾಗಿ ನಾವು ಕೂಡ ಪ್ರಗತಿಯನ್ನು ಸಾಧಿಸಬಹುದು, ಮತ್ತು ವಿಷಮುಕ್ತವಾದಂತಹ ಒಂದು ಆಹಾರವನ್ನು, ಭವಿಷ್ಯದ ಆಹಾರವನ್ನು ನಮ್ಮ ಜನರಿಗೆ ಒದಗಿಸುವಲ್ಲಿ ಯಾವ ರೀತಿಯಾದಂತಹ ಕೆಲಸವನ್ನು ನಾವು ಮಾಡಬಹುದಾಗಿದೆ ಅನ್ನೋದ್ರ ಬಗ್ಗೆ ತಾವು ಕಾರ್ಯಗಳನ್ನು ಹಮ್ಮಿಕೊಳ್ಳಬಹುದಾಗಿದೆ, ಯೋಜನೆಗಳನ್ನು ಹಮ್ಮಿಕೊಳ್ಳಬಹುದಾಗಿದೆ. ಅದಕ್ಕೆ ತಾವು ಈ ನಂಬರನ್ನು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ದಿನೇಶ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರಿಗೆ, ವಿಶೇಷವಾಗಿ ಯುವ ರೈತರಿಗೆ ಯಾವ ರೀತಿ ಈ ಘಟಕ ಕೆಲಸ ಮಾಡ್ತಾ ಬಂದಿದೆ, ಇನ್ನೂ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡದಂತಹ ದಿನಗಳಲ್ಲಿ ಈ ಸಿರಿಧಾನ್ಯಗಳ ಬಳಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಅವಕಾಶಗಳಿದ್ದಾವೆ, ವಿಶೇಷವಾಗಿ ಯುವಜನರಿಗೆ ಉದ್ಯೋಗಗಳು ಬೇಕು, ಆ ಉದ್ಯೋಗ ಅವಕಾಶಗಳು ಯಾವ ರೀತಿ ತೆರೆಕೊಳ್ತಾವೆ ಅನ್ನೋದ್ರ ಬಗ್ಗೆ ಹಿಡ್ಕೊಂಡು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ನಾವು ಯೋಜನೆಗಳನ್ನು ಹಾಕೊಳ್ಬೇಕು, ಗ್ರಾಹಕ ಸ್ನೇಹಿಯಾದಂತಹ ಒಂದು ಕಾರ್ಯವನ್ನು ಮಾಡಬಹುದು, ಅವರನ್ನು ಜಾಗೃತಗೊಳಿಸುವಂತಹ ಒಂದು ಕೆಲಸವನ್ನು ಯಾವ ರೀತಿ ಮಾಡ್ಕೋಬೇಕು, ಈ ಇಷ್ಟೆಲ್ಲ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಇಲ್ಲಿ ತನಕ ತಾವು ಮಾಡ್ಕೋತು ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯದೊಳಗೆ ತಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ, ನಮ್ಮ ಜನರೆಲ್ಲರಿಗೂ ಒಳ್ಳೆಯ ಆಹಾರ, ವಿಷಮುಕ್ತವಾದಂಥ ಒಂದು ಆಹಾರ, ಸಶಕ್ತವಾದಂಥ ಆಹಾರ, ಆರೋಗ್ಯಪೂರ್ಣವಾದಂಥ ಒಂದು ಆಹಾರ ಸಿಗಲಿ, ಮತ್ತು ನಮ್ಮ ಬಾಳಿನ ಒಂದು ಪರಿಸರ ಏನದ ಅದು ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ಹಾರೈಸ್ತಾ ಇಲ್ಲಿ ತನಕ ತಾವೇನು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಧಾರವಾಡದ ರಾಯಾಪುರದಲ್ಲಿ ಇರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿರಿಧಾನ್ಯ ಘಟಕದ ನಿರ್ದೇಶಕರಾಗಿರುವ ಎಂ ದಿನೇಶ್ ಅವರೊಂದಿಗೆ ಸಿರಿಧಾನ್ಯದ ಅನುಭವ ಕುರಿತು ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ.

ಇನ್ನು ಮುಂದೆ ಕೇಳಿ. ಗದಗ್ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ತಂಡದವರಿಂದ ಘಂಟಾ ತರಂಗವಾದನ. Thank you.